ಮುಖ್ಯಾಂಶಗಳು. ಆರೋಗ್ಯ ವಲಯದ ಮೂಲಸೌಕರ್ಯ ಸುಧಾರಣೆಗೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿಧಾನಮಂಡಲದ ಅಧಿವೇಶನ ನಾಳೆಯಿಂದ ಆರಂಭ. ರಾಜ್ಯದ 9 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ಮುಕ್ತಾಯ. ಚಿಕ್ಕಬಳ್ಳಾಪುರ, ಮೈಸೂರು ಜಿಲ್ಲೆಯಲ್ಲಿ ಪ್ರತ್ಯೇಕ ಅಪಘಾತ, 8 ಮಂದಿ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನ ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬೊಂಬೇರಹಳ್ಳಿಯ ರೈತ ಮಹಿಳೆ ಎಂಎಚ್ ಶೋಭಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೂಡ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬೊಂಬೇರಹಳ್ಳಿಯ ರೈತ ಮಹಿಳೆ ಎಂಎಚ್ ಶೋಭಾ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಬೊಂಬೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಂಎಚ್ ಶೋಭಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಶೋಭಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಶೋಭಾ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸುಮಾರು ಕೃಷಿ ಬದುಕು ಬಂದು ಒಂದು 8-10 ವರ್ಷದಿಂದ ಮಾಡ್ತಿದೀವಿ. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿದ್ರಿ? ಸೆಕೆಂಡ್ ಪಿ ಯು ಸಿ ಆಗಿದೆ. ಸೆಕೆಂಡ್ ಪಿ ಯು ಸಿ ಓದಿದ ನಂತರ ಈ ಕೃಷಿ ಬದುಕು ಮಾಡ್ತಾ ಇದ್ರ? ಹಾ ಸರ್. ಮುಂದಕ್ಕೆ ಯಾಕೆ ಓದಕ್ ಆಗ್ಲಿಲ್ಲ ಸರ್? ಬೇಗನೆ ಮದುವೆ ಮಾಡಿದ್ರು, ಹಳ್ಳಿ ವಾತಾವರಣಕ್ಕೆ ಬಂದ್ಮೇಲೆ ಇಲ್ಲೇ ವೆದರ್ಗೆ ಹೊಂದ್ಕೊಳ್ಳೋದ್ರಿಂದ ಇಲ್ಲೊಂದು ಏನಾದ್ರು ಸುಮ್ಮನೆ ಹಾಗೆ ಒಂದು ಮಹಿಳೆನೂ ಏನಾದ್ರು ಒಂದು ಸಾಧನೆ ಮಾಡಬಹುದು, ಅಲ್ಲಿಂದ ಬಂದ್ರು ಟೌನು ಕಲ್ಚರಿಂದ ಬಂದ್ರು ಏನಾದ್ರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ವತಿಯಿಂದ ಯಾಕೆ ಮಾಡಬಾರ್ದು, ಜೊತೆ ಕೃಷಿ ಜೊತೆಗೆ ಒಂದು ಹೈನುಗಾರಿಕೆನು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೃಷಿನೂ ಇದೆ ಜೊತೆಗೆ ಅಷ್ಟು ನಾವು ಹೈನುಗಾರಿಕೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಹೈನುಗಾರಿಕೆನ ನಡೆಸ್ತಿದೀವಿ. ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಕೃಷಿ ಜಮೀನು 8 ಎಕರೆ ಇದೆಯಮ್ಮ? ಸರ್, ಕೃಷಿ ಜಮೀನು ಬಂದು ನಮ್ದು ನೀರಾವರಿ ಬಂದು 8 ಎಕರೆ ಇದೆ, ಮತ್ತೆ ಒಣಭೂಮಿ ಬಂದು 5 ಎಕರೆ ಇದೆ. ಒಣಭೂಮಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ ಸರ್? ಒಣಭೂಮಿಯಲ್ಲಿ ಬಂದು ನಮ್ಗೇನು ಶೇಂಗಾ ಬೆಳಿತೀವಿ, ಮತ್ತೆ ಜೋಳ, ಬಿಳಿಜೋಳ ಬೆಳ್ಕೊಂತೀವಿ ಹಸುಗಳ ಮೇವಿಗೋಸ್ಕರ. ಅದು ಅದು ನೀರಿಲ್ಲದೆ ಇರೋದ್ರಿಂದ ಆ ಒಂದು ವೆದರ್ಗೆ ಏನ್ ಬೆಳೆ ಬೇಕೋ ಆ ಬೆಳೆ ಆ ಬೆಳೆಯಲ್ಲಿ ಬೆಳ್ಕೊಂತೀವಿ. ನೀರಾವರಿಯಲ್ಲಿ ಆ ಸೀಸನ್ನಲ್ಲಿ ಏನೇನು ರಾಗಿ ಆಗಿರಬಹುದು ಅಥವಾ ಮೆಕ್ಕೆಜೋಳ ಆಗಿರ್ಬೋದು, ಈರುಳ್ಳಿ ಏನೇ ಆದ್ರೂ ಆ ಒಂದು ವೆದರ್ಗೆ ಏನ್ ಬೆಳೆ ಕಟ್ಟುತ್ತೋ ಅದನ್ನ ಬೆಳೆ ಬೆಳಿತೀವಿ. ನೀರಾವರಿಯಲ್ಲಿ ಹೆಚ್ಚು ಲಾಭ ತಂದ್ಕೊಡಂತ ಬೆಳೆ ಅಂದ್ರೆ ಯಾವ್ದು ಸರ್? ನೀರಾವರಿಯಲ್ಲಿ ಹೆಚ್ಚು ಬೆಳೆ ಅಂದ್ರೆ ರಾಗಿ ಬೆಳಿತೀವಿ. ಆ ರಾಗಿ ಕಡ್ಡಿಯಿಂದ ಹಸುಗಳು ಮೇವಾಗಬಹುದು, ಜೊತೆಗೆ ಹತ್ತಿ ಹಾಕಿದೀವಿ ನಾವು, ಹತ್ತಿಲಿ ಒಳ್ಳೆ ರೊಟೇಷನ್ ಕಂಡಿದೀವಿ ನಾವು. ನಾವು ಬೆಳೆಯುವ ವಾತಾವರಣ ಇದಕ್ಕೆ ಹತ್ತಿ ಬೆಟರ್ ಅನಿಸ್ತಿದೆ ನಮ್ಗೆ. ಮತ್ತೆ ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಅದು ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ರಿ ಸರ್? ಹೈನುಗಾರಿಕೆ ಬಂದು 6 ವರ್ಷದಿಂದ ಮಾಡ್ತಿದೀವಿ. ನಮ್ಗೆ ಒಳ್ಳೆ ಬೆನಿಫಿಟ್ ಕಂಡಿದೆ ಹೈನುಗಾರಿಕೆಯಿಂದ. ಈಗ ಸಾಕಷ್ಟು ಉಪಕಸಬಗಳಿದಾವೆ, ಕೋಳಿ ಸಾಕಾಣಿಕೆ ಮಾಡಬಹುದು, ಮೇಕೆ ಸಾಕಾಣಿಕೆ ಮಾಡಬಹುದು, ಮೊಲ ಸಾಕಾಣಿಕೆ ಮಾಡಬಹುದು, ಅಂತದ್ರಲ್ಲಿ ಹೈನುಗಾರಿಕೆನೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನಮ್ಗೆ ನೀರಾವರಿ ಇರೋದ್ರಿಂದ ಒಂದ್ ಬೆಳೆ ಬೆಳಿತೀವಿ, ನಮಗೆ ಕಂಫರ್ಟಬಲ್ ಅನ್ನಿಸ್ತು. ಹಸುಗಳನ್ನ ನಾವ್ ಯಾಕೆ ಮಾಡಬಾರ್ದು, ಇದೊಂದು ಆಸೆ ಇತ್ತು ಹಸುಗಳು ಮಾಡಬೇಕು ಅನ್ನೋದೊಂದು ಒಪಿನಿಯನ್ ಇರೋದ್ರಿಂದ. ಜಮೀನಿಂದ ಹುಲ್ ಸಿಗುತ್ತೆ, ಹುಲ್ ಸಿಗುತ್ತೆ, ಕೊಂಡ್ಕೋಣ ಅಂತ ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ಮೇವು ಸ್ವಂತ ಮೇವು ಬೆಳ್ಕಂತೀವಿ. ಮೇವಿಗೆ ಸಬ್ಸೆಂಟ್ ಆಗಂತದ್ದು ಬೇರೆದಕ್ಕಿಂತ ಹೈನುಗಾರಿಕೆ ಮಾಡಿದ್ರೆ ಒಂದೊಳ್ಳೆ ಬೆಟರ್ ಅನ್ನಿಸ್ತು. ಹಂಗಾಗಿ ಹೈನುಗಾರಿಕೆ ಮಾಡ್ತಿದೀವಿ ಇವಾಗ. ಈಗ ಹೈನುಗಾರಿಕೆಗೆ ಪೂರಕವಾಗಿ ಏನೇನು ಮೇವು ಬೆಳ್ಕೊಂತಾರೆ ನಿಮ್ಮ ಜಮೀನಲ್ಲಿ? ಸರ್, ಹೈನುಗಾರಿಕೆಗೆ ಬೇಕಂದ್ರೆ ಮೆಕ್ಕೆಜೋಳ ಬೆಳ್ಕೊಂತೀವಿ, ಮೇವು ಒಣಮೇವು ಬಂದು ರಾಗಿ ಬೆಳ್ಕೊಂತೀವಿ. ಜೊತೆಗೆ ಒಂದಿಷ್ಟು ನಮ್ಗೆ ಸೊಸೈಟಿ ವತಿಯಿಂದ ಅಂದ್ರೆ ಡೈರಿಗೆ ಹಾಲು ಹಾಕ್ತಿದೀವಿ, ಅದ್ರ ವತಿಯಿಂದ ಒಂದಿಷ್ಟು ಏನು ಹಸಿ ಮೇವಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಓನಾಗ ನಾವೇ ಬೆಳ್ಕೊಂತಿದ್ವಿ. ಸಪೋಸ್ ಬಂದು ಹಲ್ಸಂದಿ ಆಗಿರ್ಬೋದು ಅಥವಾ ನೇಪಿಯರ್ ಆಗಿರ್ಬೋದು ಅಥವಾ ಶುಗರ್ ಗ್ರೇಸ್ ಅಂತ ಅದ್ ಬೇರೆ ಸಿಗುತ್ತೆ ಹಸಿ ಮೇವು, ಅಂತವನ್ನೆಲ್ಲ ನಾವು ಬೆಳ್ಕೊಂತಿದ್ವಿ ಮೇವಿಗೆ ಸರಿಯಾಗಿ. ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರಿ, ಈಗೆಲ್ಲ ಎಷ್ಟು ಹಸುಗಳಿದಾವೆ? ಸರ್, ಪ್ರಾರಂಭದಲ್ಲಿ 2 ಹಸು ಕಟ್ಟಿದ್ವಿ. ಅದರಿಂದ ಮಾಡ್ತಾ ಮಾಡ್ತಾ ಕ್ರಮೇಣ ನಮಗೆ ಲಾಭ ಅನಿಸ್ತು. 2 ಹಸುವಿನಲ್ಲ ನಮಗೆ ಲಾಭ ಕಂಡ್ವಿ. ಲಾಭ ಕಂಡ್ಮೇಲೆ ಯಾಕೆ ಇದನ್ನ ಇನ್ನೂ ಸ್ವಲ್ಪ ಹೆಚ್ಚುವರಿ ಮಾಡಬಾರ್ದು, ಈ ಹೈನುಗಾರಿಕೆಯಲ್ಲಿ ಇನ್ನೊಂದು ಏನಾದ್ರೂ ಒಂದಿಷ್ಟು ಮುಂದುವರಿಬಾರ್ದು ಅನ್ನೋದ್ರಿಂದ ಸ್ವಲ್ಪ 2 ಹಸುವಿಂದ ಈಗ 9 ಹಸು ಮಾಡಿದೀವಿ. ಅದು ಎಲ್ಲ ಓನು ಇದರಿಂದಲೇನೆ. ಹಸುಗಳಾದ್ರೆ ನಾಟಿ ಹಸುಗಳ ಏನು ಮಿಶ್ರತಳಿ ಹಸುಗಳ ಸರ್? ಎಲ್ಲ HF, ಎಲ್ಲ ಮಿಶ್ರ ತಳಿಗಳು, HF ಹಸುಗಳೇ ಸಾಕಿದೀವಿ. ಈ HF ಹಸುಗಳೆಲ್ಲ ಯಾವ ಕಡೆಯಿಂದ ಕೊಂಡ್ಕೊಂಡ್ರಿ? ಸರ್, ನಾವೆಲ್ಲ ಮಧುಗಿರಿ ಕಡೆಯಿಂದ ತಗೊಂಡ್ ಬಂದಿರೋಂತ ಹಸುಗಳೆಲ್ಲಾನು ಆಲ್ಮೋಸ್ಟ್. ಅಂದ್ರೆ ಸ್ವಲ್ಪ ನಮಗೆ ದೂರ ಅನ್ಸುತ್ತೆ, ಅಲ್ಲೇ ವೆದರ್ಗೂ ಇಲ್ಲೇ ವೆದರ್ಗೂ ಬಾರಿನೇ ವ್ಯತ್ಯಾಸ ಇದೆ. ಬಟ್ ಹಸುಗಳು ಒಳ್ಳೆ ರೇಂಜು, ನಮಗೆ ನಮ್ ಕಂಫರ್ಟಬಲ್ ವಿತ್ತು. ನಾವು ಏನಾದ್ರು ಹಾಕಿರೋ ಬಂಡವಾಳ ತೆಗಿಬೇಕಂದ್ರೆ ಅಲ್ಲೇ ಹಸುಗಳಾದ್ರಿಂದ ಕೇಳ್ಪಟ್ಟಿದ್ವಿ ನಾವು, ಚೆನ್ನಾಗಿರ್ತಾವಲ್ಲ ಹಸುಗಳು, ಅಲ್ಲಿ ತಂದ್ರೆ ನಮ್ಗೂ ಒಂದಿಷ್ಟು ಹಾಕಿರೋ ಬಂಡವಾಳ ತಗೋಬಹುದು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ದೂರನೇ ಆದ್ರೂ ಅಲ್ಲಿಂದ ಹಸು ತಂದ್ವಿ. ಈಗ ನಮ್ ಚಿತ್ರದುರ್ಗ ನೀವು ನೋಡ್ದಂಗೆ ತುಂಬಾ ಬಿಸಿಲು ಜಾಸ್ತಿ ಇರೋಂತ ಪ್ರದೇಶ, ನಮ್ಮ ವಾತಾವರಣಕ್ಕೆ ಹಸುಗಳು ಹೊಂದ್ಕೊಳ್ತಾವ? ಸರ್, ಅಲ್ಲೇ ವಾತಾವರಣಕ್ಕೂ ಇಲ್ಲಿ ಸ್ವಲ್ಪ ಚೇಂಜಸ್ 1-2 ತಿಂಗಳು ನಮ್ಗೆ ಕಷ್ಟ ಅನ್ನಿಸ್ತು ಅದು ಇದ್ರದ್ದು. ಆದ್ಮೇಲೆ ವೆದರ್ ಹೊಂದ್ಕೊಂಡು ಮತ್ತೆ ನಾವು ನೋಡ್ಕೊಣ ಮೇಂಟೆನೆನ್ಸ್ ಮೇಲೆ ಅವನ್ನ ಕಾಪಾಡ್ತಿದೀವಿ. ಹಂಗಾಗಿ ಅಡ್ಜಸ್ಟ್ ಆಗಿದೆ ಹಸುಗಳು. ಒಂದು ಹಸು ಎಷ್ಟು 1,000 ರೂಪಾಯಿಗೆ ಕೊಟ್ಟು ಕೊಂಡ್ಕೊಂಡ್ರೆ? ಸರ್, ಒಂದು ಹಸು ಬಂದು 68-70 ವರೆಗೂ ತಗೊಂಡ್ ಬಂದಿದ್ವಿ ಒಂದೊಂದು ಹಸುನ. ಆ ರೇಂಜ್ಗೆ 68-70 ರೂಪಾಯಿ ರೇಟ್ ಕೊಟ್ಟು ತಗೊಂಡ್ರೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಸರ್, ಮಿನಿಮಮ್ 10-12 ಚಿಲ್ಡ್ರವರೆಗೂ ಬರ್ತಿದೆ. ಅದು ಒಂದು ಟೈಮ್ಗೆ ಪರ್ ಡೇಗೆ ಬಂದು 22-23 ಲೀಟರ್ ಆವರೇಜ್ ಆಗ್ತಿದ್ವಿ ಡೈರಿಗೆ. ಈಗ ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡೋದು ತುಂಬಾ ಕಷ್ಟ, ಮತ್ತೆ ಅಷ್ಟೇ ಚೆನ್ನಾಗಿ ನಿರ್ವಹಣೆ ಮಾಡ್ಲೇಬೇಕಾಗತ್ತೆ ನಮ್ಮ ಹಾಲಿನ ಇಳುವರಿ ಜಾಸ್ತಿ ಬರ್ಬೇಕಂದ್ರೆ. ಅವಕ್ಕೆಲ್ಲ ಯಾವ ರೀತಿ ಕಾಪಾಡ್ತೀರಾ? ಅವಕ್ಕೆಲ್ಲ ಶೆಡ್ಡು ಮತ್ತೆ ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ ನಿಮಗೆ? ಸರ್, ಪ್ರತಿದಿನ ಕೆಲಸ ಇದ್ದೇ ಇರುತ್ತೆ. ಹೈನುಗಾರಿಕೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಪ್ರತಿದಿನ ಬೆಳಗಿನ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ. ನಿರ್ವಹಣೆ ಬಂದು ಮೇವು ಏನು ಅದಕ್ಕೆ ಒಣಮೇವು ಅಟ್ ಎ ಟೈಮ್ ಇಷ್ಟು, ಒಂದು ಹಸಿವಿಗೆ 1 ಕೆಜಿಸ್ ಅಂತ ಮೇವು ಇರುತ್ತೆ ಒಣಮೇವು, ಅದನ್ನ ಹಾಕ್ತಿವಿ. ಮತ್ತೆ ಹಸಿಮೇವು ಹಾಕ್ತಿದೀವಿ. ಪ್ರತಿ ದಿವಸ ಹುಲ್ಲು ಸರ್, ಕನಿಷ್ಠ ಒಣಮೇವು ಬಂದು 2 ಟೈಮ್ ಒಣಮೇವು ಹಾಕ್ತಿವಿ, 1 ಟೈಮ್ ಹಸಿಮೇವು ಹಾಕ್ತಿವಿ. ಮತ್ತೆ ಈಗ ಹಾಲು ಇಳುವರಿಗೋಸ್ಕರ ನಾವು ಫೀಡ್ ಅಂತ ಇಡ್ಲೇಬೇಕು, ಪಶು ಆಹಾರ ಇಡ್ಲೇಬೇಕು. ಅದು ಪಶು ಆಹಾರ 2 ಟೈಮ್ ಇಡ್ತೀವಿ, ಬೆಳಿಗ್ಗೆ ವಿತ್ ಸಂಜೆ 2 ಟೈಮ್ ಇಡ್ತಿದೀವಿ. ಇವಕ್ಕೆ ಪ್ರತಿ ದಿವಸ ಸ್ನಾನ ಮಾಡಿಸೋದು, ಅದು ಹೊರಗಡೆ ಹೊಡ್ಕೊಂಡು ಹೋಗೋದು ಈ ತರ ಏನಾದ್ರು ಇದ? ಸರ್, ಇವು ವಿದೇಶಿ ತಳಿ ಲೆಕ್ಕ ಆದ್ರಿಂದ ಹೊರಗಡೆ ಎಲ್ಲಿ ಹೋಗಕ್ ಬರೋದೇ ಇಲ್ಲ. ಈ ಕಟ್ಟಿದ ಹತ್ರನೇ ಮೇವಾಗ್ಲಿ ಏನ ಪಶು ಆಹಾರ ಏನಾಗ್ಲಿ ಅವಿದ್ರ ತಾನೆ. ಅವಕ್ಕೇನು ಪ್ರತಿದಿನ ಸ್ನಾನ ಮಾಡಿಸ್ಬೇಕು, ಮತ್ತೆ ಅವುಗಳನ್ನ ಅವ್ಗಿಳ್ದೆ ಸಹಾರ ಇದ್ದಲ್ಲೇನೆ ಸಮಯಕ್ಕೆ ಸರಿ ಆಹಾರ ನೀರು ಮೇವಿಂದೆಲ್ಲ ಇದ್ದಲ್ಲೇನೆ ನೋಡ್ಕೊಳ್ಳೋದು, ಹೊರಗಡೆ ಹೊಡ್ಕೊಂಡು ಹೋಗಿ ಬರೋದಿಲ್ಲ. ಈಗ ಅನುಭವಿರ್ತಕ್ಕಂಥ ರೈತರು ಹೇಳ್ತಾರೆ ಒಂದ್ ಗಂಟೆ ಹಿಂಗೆ ಹೊರಗಡೆ ಹಿಂಗೆ ಅಡ್ಡಾಡಿಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಹಸುಗಳದ್ದು ಅಂತೆಲ್ಲ ಹೇಳ್ತಿರ್ತಾರೆ, ನೀವೇನು ಆತರ ಏನ್ ಪ್ರಯತ್ನ ಮಾಡಿಲ್ಲ? ಮಾಡಿದೀವಿ ಸರ್, ಬಟ್ ಈ ವಾತಾವರಣಕ್ಕೆ ಇವು ಇಲ್ಲೇ ಅಡ್ಜಸ್ಟ್ ಆಗಿರೋದು. ಸುಮಾರು 6 ವರ್ಷದಿಂದ ನಾವು ಜಾಗ ಬದಲಾವಣೆ ಅನ್ನೋದೇ ಮಾಡಿಲ್ಲ, ಎಲ್ಲ ವ್ಯವಸ್ಥೆ ಇಲ್ಲೇ ಇರೋದ್ರಿಂದ. ಹಾಗಾಗಿ ಹೊರಗಡೆ ಒಂದ್ಸರಿ ನೋಡಿದ್ವಿ ವಾತಾವರಣನು ಬದಲಾಗ್ಲಿ ಹಸುಗಳಿಗೂ ಸ್ವಲ್ಪ ಚೇಂಜಸ್ ಕಾಣಲಿ ಅಂತಂದು, ಅವು ವಾತಾವರಣ ಹೋಗ್ತಾನೆ ಇರ್ಲಿಲ್ಲ. ಹಾಗಾಗಿ ಎಲ್ಲ ಕಟ್ಟಿತ್ತಲ್ಲೇ ನೋಡ್ಕೊಂತಿದೀವಿ. ಈಗ ಈ ತರ ಮಿಶ್ರತಳಿ ಹಸುಗಳಿಗೆ ಸಾಕಷ್ಟು ರೋಗ ಕಾಯಿಲೆಗಳು ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ, ಮುಖ್ಯವಾಗಿ ಏನೇನು ರೋಗ ಬರುತ್ತೆ? ಸರ್, ಕಾಲುಬಾಯಿ ಜ್ವರ ಬರುತ್ತೆ, ಮತ್ತೆ ಹಸುಗಳದ್ದು ಒಂದು ಸರಿಯಾದ ಮೇಂಟೆನೆನ್ಸ್ ಇಲ್ಲ ಅಂದ್ರೆ, ಅವುಗಳನ್ನ ಪೋಷಣೆ ಸರಿಯಾಗಿಲ್ಲ ಅಂದ್ರೆ, ಕೆಚ್ಚಲು ಹಾಲು ಕರೆದಾದ್ಮೇಲೆ ಅವ್ರ ರೊಟೇಷನ್ ಏನು ಮಾಡ್ಲಿಲ್ಲ ಅಂದ್ರೆ ಕೆಚ್ಚಲು ಬಾವು ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಬಿಸಿಲು ತಡ್ಕೊಳ್ಳೋಂತ ಹಸುಗಳು ಆಗಿರೋದೆಲ್ಲ ಇವು. ಹಾಗಾಗಿ ವೆದರ್ಗೆ, ಆ ಒಂದು ವಾತಾವರಣಕ್ಕೆ ತಕ್ಕಂತ ಕಾಯಿಲೆ ಇವಕ್ಕೂ ಸಹ ಬರ್ತಿರುತ್ತೆ. ಅಟ್ ಎ ಟೈಮ್ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು. ಅಂದ್ರೆ ಈ ತರ ಏನಾದ್ರು ರೋಗ ರುಜಿನಗಳು ಬಂದಾಗ ಪಶು ಅಧಿಕಾರಿಗಳನ್ನ ಕರ್ಕೊಂಡ್ಬಂದ ಚಿಕಿತ್ಸೆ ಕೊಡಿಸ್ತೀವಿ. ಮತ್ತೆ ಕರು ಹಾಕಿ ಕನಿಷ್ಠ 3-4 ತಿಂಗಳು ಅದ್ರದ್ದು ಪ್ರಸೂತಿ ಮುಗಿತಿದ್ದಂಗೆನೆ ಅವಕ್ಕೆ ಗರ್ಭ ಕಟ್ಟಿಸ ವ್ಯವಸ್ಥೆ ಮಾಡ್ಲೇಬೇಕು. ಬಂದ್ಬಿಡ್ತವೆ ಅದಾದ್ಮೇಲೆ ಹಸುಗಳು, ಒಂದ್ ಹಸು ಬಂದು ಒಂದು ಕನಿಷ್ಠ ಕರು ಹಾಕಿತು ಅಂದ್ರೆ ಒಂದು 5 ತಿಂಗಳವರೆಗೂ ಒಳ್ಳೆ ರೊಟೇಷನ್ ಹಾಲ್ ಆಗುತ್ತೆ. ಅದನ್ನ ತದನಂತರ ಇನ್ನೇ ಅವಕ್ಕೆ ಇನ್ಸಿಮೇಷನ್ ಮಾಡಿಸ್ಲೇಬೇಕು, ಯಾಕಂದ್ರೆ ನಮಗೆ ಮತ್ತೆ ಇಳುವರಿ ಬರ್ಲೇಬೇಕು ಹಾಲಿಂದ. ತದನಂತರ ಅವು 2 ತಿಂಗಳು ಗ್ಯಾಪ್ ಕೊಡ್ತಾವ ಹಸುಗಳು. ಈ ನಾಟಿ ಹಸು ತರ ಬರಲ್ಲ, ನಾಟಿ ಹಸು ವರ್ಷಗಟ್ಟಲೆ ಕಾಯ್ಬೇಕಾಗತ್ತೆ. ಬಟ್ ಇವು ಆತರ ಬರೋದಿಲ್ಲ, 2 ತಿಂಗಳಿಗೆನೆ ಕರು ಹಾಕ್ಬಿಡ್ತಾವ. ಮತ್ತೆ ಒಂದು ಒಳ್ಳೆ ಏನು ಆದಾಯ ಹಾಕಿರೋ ಆದಾಯನ ತಗೊಳಕ್ಕೆ ಒಂದ್ ಒಳ್ಳೆ ಬೆನಿಫಿಟ್. ಈಗ ಇವ್ ಏನಾದ್ರು ರೋಗ ರುಜಿನಿ ಬಂದು ತೊಂದ್ರೆ ಆದಾಗ ಇವಕ್ಕೆಲ್ಲ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ನೀವೆಲ್ಲ ಮಾಡಿಸಿದ್ರೆ? ಹಾ ಸರ್, ನಾವು ಡೈರಿ ವತಿಯಿಂದ ಎಲ್ಲ ಮಾಡಿಸ್ಬಿಡ್ತೀವಿ. ಯಾಕಂದ್ರೆ ಡೈರಿ ಇಲ್ಲೇ ಇರೋದ್ರಿಂದ ಹಾಲು ಅಲ್ಲಿಗೆ ಹಾಕೋದ್ರಿಂದ ಇನ್ಸೂರೆನ್ಸ್ ಕಂಪಲ್ಸರಿ ಇರ್ಲೇಬೇಕು. ಅವು ಇವು ಮಿಶ್ರ ತಳಿ ವಿತ್ ವಿದೇಶಿ ತಳಿ ಆದ್ರಿಂದ ಇವಕ್ಕೆ ರೋಗ ರುಜಿನಿ ಬರೋದ್ರಿಂದ ಇವಕ್ಕೆ ಕಂಪಲ್ಸರಿ ನಾವು ಇನ್ಸೂರೆನ್ಸ್ ಮಾಡಿಸಿರ್ತೀವಿ. ಸರ್, ಇವಕ್ಕೆ ಬಂದು ಇನ್ಸೂರೆನ್ಸ್ ಅಮೌಂಟ್ ಬಂದು ಎಷ್ಟೇ ನಾವ್ ಏನೇ ಅಮೌಂಟ್ ಕೊಟ್ಟು ತಂದಿರ್ಲಿ, ಸಪೋಸ್ ಬಂದು ಒಂದು ನಮ್ಮ ಕೆಎಂಎಫ್ ವತಿಯಿಂದ ಮಿನಿಮಮ್ ಒಂದು 50,000 ರೂಪಾಯಿ ಟಾರ್ಗೆಟ್ ಇಟ್ಟಿರ್ತಾರೆ ಹಸುವಿಗೆ. ಹಂಗಾಗಿ ವಿತ್ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಪ್ರತಿ ವರ್ಷನು ನಾವು ರಿನ್ಯೂವಲ್ ಮಾಡಿಸ್ತಲೇ ಇರ್ಬೇಕು ಹಸುಗಳ ಇನ್ಸೂರೆನ್ಸ್ ಮಾಡಿಸಿದ್ಮೇಲೆ. ಈಗ ಪ್ರತಿ ದಿವಸ ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆಗೆ ನೀವು ಹಾಲು ಕರಿಬೇಕು, ಡೈರಿಗೆ ಎಷ್ಟು ಗಂಟೆಗೆ ತಲುಪಿಸ್ಬೇಕಾಗತ್ತೆ? ಸರ್, ಪ್ರತಿದಿನ ನಮ್ಮ ಹಸುಗಳು ಹೆಚ್ಚುವರಿ ಇರೋದ್ರಿಂದ ಬೇರೆ ಅಂದ್ರೆ ಸಪೋಸ್ ನಾವು ಡೈರಿಗೆ ಹಾಲು ಹಾಕ್ತಿದೀವಿ ಅಂದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಮಾತ್ರ ಟೈಮ್ ಇರುತ್ತೆ. 1/2 ಗಂಟೆ ಒಳಗೆ ನಾವು ಹಾಲು ಕರೆದು ಹಾಲು ಡೈರಿಗೆ ಹಾಕ್ಬಿಡ್ಬೇಕು. ಸಪೋಸ್ ನಾವು ನಮ್ಮ ಹಸ ಜಾಸ್ತಿ ಇರೋದ್ರಿಂದ ಮಿನಿಮಮ್ ನಾವು 5ಕ್ಕೆ ಎದ್ದೇಳ್ತೀವಿ. ಬೆಳಗಿನ ಜಾವ 5 ಗಂಟೆಗೆ ಎದ್ರೆ 3/4 ಗಂಟೆ ಒಳಗಡೆ 6 ಕಾಲು ಒಳಗಡೆ ನಾವು ಹಾಲು ಕ್ಲಿಯರ್ ಮಾಡ್ಬಿಡ್ತೀವಿ. 6:20 ರೊಳಗಡೆ ನಾವು ಹಾಲು ಸಬ್ಮಿಟ್ ಮಾಡ್ಬಿಡ್ತೀವಿ ಅಲ್ಲಿಗೆ ಡೈರಿಗೆ. ಈಗ 9 ಹಸುಗಳು ಇರೋದ್ರಿಂದ ಕೈಯಿಂದಾನೆ ಹಾಲು ಕರೀತಾರೆ, ಅವಕ್ಕೆಲ್ಲ ಇವಾಗ ಯಂತ್ರಗಳು ಬಂದಿದ್ದಾವೆ ಹಾಲು ಕರೆಯ ಯಂತ್ರಗಳು, ಅವನ್ನೆಲ್ಲ ಉಪಯೋಗಿಸ್ತೀರಾ? ಸರ್, ಸದ್ಯಕ್ಕೆ ಯಂತ್ರದ್ದು ಇದಕ್ಕೂ ಹೋಗಿಲ್ಲ. ನಾವು ಆರೋಗ್ಯ ಆಗಿರ್ಬೇಕು, ನಾವು ಮಾಡೋ ಉದ್ಯೋಗನೇ ಇದಾದ್ರಿಂದ ತೀರಾ ಅದನ್ನು ತಂದು ಸೋಮಾರಿ ಆಗ ಅವಶ್ಯಕತೆ ಇಲ್ಲ. ನಾವು ಇನ್ನೂ ಸ್ವಲ್ಪ ಜವಾಬ್ದಾರಿ ಬರ್ತಿರ್ಬೇಕು. ಮಾಡ್ತಾ ಮಾಡ್ತಾ ಅದಕ್ಕೆ ಏನು ಯಂತ್ರಗಳಿಗೆ ಅಡಿಕ್ಟ್ ಆಗಿಬಿಟ್ವಿ ಅಂದ್ರೆ ನಮ್ಮದೊಂದು ಬೇಜವಾಬ್ದಾರಿತನ ಬಂದ್ಬಿಡುತ್ತೆ ಅನ್ನೋದ್ರಿಂದ ಖುದ್ದಾಗಿ ನಮ್ಮ ಕೈಯಿಂದಲೇ ಹಾಲು ಕರಿತಿದೀವಿ ನಾವು. ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತಮ್ಮ? 9 ಹಸುಗಳನ್ನು ಕರೀತದವ ಹೆಂಗೆ? ಸರ್, ಇದರಲ್ಲಿ 5 ಹಸು ಕರಿತಿದ್ದಾವೆ. ಕೆಲವೊಂದರಲ್ಲಿ ಗರ್ಭ ಕಟ್ಟಿದ್ದಾವೆ, 5 ಹಸುವಿನಲ್ಲಿ ಗರ್ಭ ಕಟ್ಟಿದ್ದಾವೆ. ಇನ್ನು 2 ಫುಲ್ ಪ್ರೆಗ್ನೆನ್ಸಿ ಇದಾವೆ. ಇನ್ನೊಂದು ವಾರದಲ್ಲಿ 15 ದಿನದಲ್ಲಿ ಕರು ಹಾಕುವಂಥವು ಇದಾವೆ. ಈಗ 5 ಹಸು ಹಾಲು ಕರಿತಾವೆ. ಹೌದು ಸರ್. ಪ್ರತಿ ದಿವಸ ಎಷ್ಟು ಲೀಟರ್ ಸಿಗುತ್ತೆ? ಬೆಳಗ್ಗೆ ಎಷ್ಟು ಲೀಟರ್ ಸಿಗುತ್ತೆ, ಸಾಯಂಕಾಲ ಎಷ್ಟು ಲೀಟರ್ ಸಿಗುತ್ತೆ? ಸರ್, ಪರ್ ಡೇಗೆ ನಾವು ಹಾಕ್ತಿರೋದು 45 ರಿಂದ 48, ಮಿನಿಮಮ್ 50 ಲೀಟರ್ ನಾವು ಹಾಲು ಹಾಕ್ತಿದೀವಿ ಪರ್ ಡೇಗೆ. ಬೆಳಿಗ್ಗೆ 25, ಸಂಜೆ 25. 5 ಹಸುಗಳಿಂದ ಅವರೇಜ್ 50 ಲೀಟರ್ ಹಾಕ್ತಿದೀವಿ ನಾವು ಇವಾಗ. ಹೌದು ಸರ್. ಈಗ ನಿಮ್ಗೆ ಏನ್ ರೇಟ್ ಸಿಗುತ್ತೆ, ಸಹಾಯಧನ ಏನ್ ಸಿಗುತ್ತೆ? ಸರ್, ಸಹಾಯಧನ ಬಂದು 5 ರೂಪಾಯಿ ಸಹಾಯಧನ ಸಿಗ್ತಿದೆ. ಕೆಎಂಎಫ್ ವತಿಯಿಂದ ಬಂದು 25 ರೂಪಾಯಿ 50 ಪೈಸ ನಮಗೆ ಬೆಲೆ ಹಾಕೊಡ್ತಿದ್ದಾರೆ. ಈಗ ಇದು ಸಹಾಯಧನ ಮತ್ತೆ ಡೈರಿ ಹಾಲು ಹಾಕಿದ್ದು ಎಲ್ಲ ಪ್ರತಿ ತಿಂಗಳಿಗೊಮ್ಮೆ ಅದು ಹಣ ಬರುತ್ತಾ ಏನು ವಾರಕ್ಕೊಮ್ಮೆ ಬರುತ್ತಾ? ಸರ್, ನಾವು ತಿಂಗಳಿಗೊಮ್ಮೆ ಆದ್ರೂ ಸಪೋಸ್ ನಾವೇ ಡೈರಿ ನಡೆಸ್ತಾ ಇರೋದ್ರಿಂದ ನಮ್ಗೇನ್ ಬಿಲ್ ವೈಸ್ 10 ದಿನಕ್ಕೆ ಡೈರಿ ವತಿಯಿಂದ ಕೆಎಂಎಫ್ ಇಂದ 10 ದಿನಕ್ಕೊಂದು ಬಿಲ್ ಬಂದ್ಬಿಡುತ್ತೆ. ನಾವು ಇಲ್ಲಿ ಏನು ರೈತರು ವಹಿವಾಟು ತಿಳ್ಕೊಂಡಿರೋದ್ರಿಂದ ಇಲ್ಲಿ ಪರಿಸ್ಥಿತಿ ಇದಕ್ಕೆ ಇನ್ವಾಲ್ವ್ ಆಗಿರೋರು ಇರ್ತಾರೆ. ಹಾಗೀಗ ಅವ್ರ ರೊಟೇಷನ್ ಅವ್ರ ಮನೆ ಪರಿಸ್ಥಿತಿ ತಿಳ್ಕೊಂಡು ನಾವು 10 ದಿನಕ್ಕೂ ಒಂದ್ಸರಿ ಪೇಮೆಂಟ್ ಕೊಡ್ತಿದೀವಿ. ನೀವು ಹಸು ಸಾಕಾಣಿಕೆ ಮಾಡೋದಲ್ದೇ ಹಾಲಿನ ಡೈರಿ ನಡೆಸ್ತಾರ ನೀವೇನೆ? ಹೌದು ಸರ್, ಓನಾಗಿ ಹಾಲಿನ ಡೈರಿ ನಡೆಸ್ತಿದ್ವಿ. ಅದು ಕೆಎಂಎಫ್ ವತಿಯಿಂದ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಸುಗಳು ಇದಾರೆ, ಒಬ್ಬ ಒಂದೇನು ಒಂದು ಮುಂದುವರಿಲಿ, ಹೆಣ್ಮಕ್ಳು ಇದ್ರಲ್ಲಿ ಒಂದು ಕಾಳಜಿ ತೋರಿಸ್ಲಿ ಅನ್ನೋದ್ರಿಂದ ಕೆಎಂಎಫ್ ನಮ್ಗೆ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಎಷ್ಟು ವರ್ಷ ಆಯ್ತು ಈ ಡೈರಿ ಓಪನ್ ಆಗಿ? ಸರ್, ಡೈರಿ ಓಪನ್ ಆಗಿ ಒಂದು 6 ವರ್ಷ ಆಯ್ತು ಸರ್. 6 ವರ್ಷ ಆಯ್ತು. ಎಷ್ಟು ಜನ ಸದಸ್ಯರು ಇದ್ದಾರೆ? ಸರ್, ಸದಸ್ಯರು ಬಂದು 10 ಜನ ಇದ್ದಾರೆ. ಅದರಲ್ಲಿ ಒಂದು 8-9 ಜನ ಹಾಲು ಹಾಕ್ತಿದ್ದಾರೆ. ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಬರುತ್ತೆ ನಿಮ್ಮ ಡೈರಿಗೆ? ಸರ್, ಪ್ರತಿದಿನ ಬಂದು ಒಂದು 80 ಲೀಟ್ರ್ ಅವರೇಜು ತುಂಬಾನೇ ಇತ್ತು. ರೈತರು ನನ್ಗೂ ಕೊಂಡ್ಕೊಂಡು ಹಾಕ್ಲಾರ್ದಷ್ಟು ಕ್ಷೀಣಿಸ್ಬಿಟ್ರು ಜನಗಳು. ಹಾಗಾಗಿ ಸ್ವಲ್ಪ ಹಾಲು ಇಳುವರಿ ಕಡಿಮೆ ಆಗಿದೆ. ಮಳೆಗಾಲ ಬಂದ್ರೆ ಹೆಚ್ಚುವರಿ ಆಗ್ತಿದೆ ಹಾಲು. ಈಗ ಇನ್ನು ಹೈನುಗಾರಿಕೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭದಾಯಕ ಇದೆಯಲ್ಲ, ರೈತರಿಗೆ ಎಲ್ಲ ಮನವೊಲಿಸ ಪ್ರಯತ್ನ ಮಾಡ್ತಿರ್ತಾರೆ, ಹೈನುಗಾರಿಕೆ ಮಾಡೋದ್ರಿಂದ ಹೆಚ್ಚು ಅನುಕೂಲ, ಹಸುಗಳು ತಾಮನ್ ಸಾಕಾಣಿಕೆ ಮಾಡಿ ಅಂತೆಲ್ಲ ಏನಾದರೂ ಹೇಳ್ತಿರ್ತಾರೆ? ಹಾ ಸರ್, ಅದು ಮನವರಿಕೆ ಮಾಡ್ತಲೇ ಇರ್ತೀವಿ ಪ್ರತಿ ಸರಿ. ಸಪೋಸ್ ಆ ಥರ ಇತ್ತು ಅಂದರೆ ಕೆಲವರು ನಮ್ಮ ಆಫೀಸರ್ ಸರ್ ಕರೆಸ್ಬಿಟ್ಟು ಅವ್ರಿಗೂ ಒಂದು ಮಾಹಿತಿ ನೀಡ್ತಿರ್ತೀವಿ, ಹೈನುಗಾರಿಕೆ ಮಾಡೋದ್ರಿಂದ ಒಂದು ಬೆನಿಫಿಟ್ ಇದೆ. ಸಪೋಸ್ ಆದರೆ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಿಂತ ನಾವು ಮಾದರಿ ಆಗಿರ್ಬೇಕು ಅನ್ನೋದ್ರಿಂದ ನೋಡ್ತಿದ್ವಿ. ಕೆಲವರೆಲ್ಲ ಬಹಳಷ್ಟು ಹೊರಗಡೆ ಜನಗಳು ಬಂದು ಇದ್ರದೆಲ್ಲ ನೋಡಿದ್ದಾರೆ, ಮಾಡ್ಬೇಕಂತ ಆಸಕ್ತಿನೇ ಇದೆ, ಬಂಡವಾಳ ಕೊರತೆ ಇದನ್ನ ಇದಾಗಿದ್ದಾರೆ, ನೋಡ್ಕೊಂಡು ಮಾಡೋ ಆಸಕ್ತಿ ತೋರಿಸ್ತಿದ್ದಾರೆ ಕೆಲವಷ್ಟು ಜನ. ಇಲ್ಲೇ ಡೈರಿ ಇರೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ, ಬೇರೆ ಊರಿಗೆ ನಾವು ತಗೊಂಡೋಗಿ ಹಾಲು ಹಾಕ್ಬೇಕಪ್ಪ ಅನ್ನೋ ಕಷ್ಟ ಇರೋದಿಲ್ಲ, ಏನಿಲ್ಲ. ಹೌದು ಸರ್, ಅದು ಇಲ್ಲೇ ಇರೋದ್ರಿಂದ ಜನ ಇನ್ನೂ ಮನ ಒಯ್ಲಿಸ್ತಿದೀವಿ. ನೋಡ್ಬೇಕು ಏನ್ ಮಳೆಗಾಲ ಬಂತಂದ್ರೆ ಇದ್ರ ಬಗ್ಗೆ ಏನನ್ನ ಗಮನ ಹರಿಸ್ತಾರೆ ಜನಗಳು ಅಂತ ತಿಳ್ಕೋಬೇಕಾಗಿದೆ. ಈಗ ಹಾಲಿನ ಗುಣಮಟ್ಟ ಚೆನ್ನಾಗಿರ್ಬೇಕು, ನೀವೆಲ್ಲ ಫ್ಯಾಟ್ ಬರ್ಬೇಕು ಅಂತ ಹೇಳ್ತಿರ್ತಾರಲ್ಲ, ಆತರ ಬರ್ಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಯಾವ್ಯಾವ ಆಹಾರ ಕೊಡ್ಬೇಕು, ಹೆಚ್ಚಾಗಿ ಯಾವ ರೀತಿ ಕಾಳಜಿ ವಹಿಸ್ಬೇಕಂತೀರ? ಸರ್, ಹಸುಗಳು ಇದಾವೆ ಅಂದ್ರೆ ಪ್ರತಿ ದಿನ ಅವಕ್ಕೆ ಸ್ನಾನ ಮಾಡಿಸ್ತಲೇ ಇರ್ಬೇಕು, ಯಾಕಂದ್ರೆ ಹಸುಗಳು ತಡ್ಕೊಣ ಅಷ್ಟು ಕೆಪಾಸಿಟಿ ಇರೋದಿಲ್ಲ, ಅವ್ಕೆ ನೀರ್ ಹಾಕ್ತಿದ್ರೆ ಮಾತ್ರ ಮೈ ಲೂಸ್ ಆದ್ರೆ ಹಾಲು ಬೀಳಕ್ ಸಾಧ್ಯ. ಮತ್ತೆ ಪರ್ ಡೇಗೆ ಒಂದು ಹಸು ಒಂದು 10 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಮಿನಿಮಮ್ ಒಂದು ಟೈಮ್ಗೆ ಅಂದ್ರೆ ಒಂದ್ ಟೈಮ್ಗೆ ಅದು 10 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಒಂದ್ ಟೈಮ್ಗೆ ಒಂದ್ ಹಸಿಗೆ 5 ಕೆಜಿ ಫೀಡ್ ಕೊಡ್ಬೇಕು. ಏನು ಒಂದ್ KMF ಇಂದ ಫೀಡ್ ಬರುತ್ತೆ, ವಿತ್ತು ನಮ್ಗೆ ಫ್ಯಾಟ್ಗೋಸ್ಕರ ಮತ್ತೆ ಹಾಲು ಹೆಚ್ಚುವರಿಗೋಸ್ಕರ ಫ್ಯಾಟ್ಗೆ ಕಾಟನ್ ಇದನ್ನ ಹಾಕ್ತಿವಿ, ಹತ್ತಿ ಹಿಂಡಿ ಹಾಕ್ತಿವಿ, ಮತ್ತೆ ಹಾಲಿನ ಹೆಚ್ಚುವರಿಗೆ ಶೇಂಗಾ ಹಿಂಡಿ ಹಾಕ್ತಿವಿ. ಮತ್ತೆ ಸ್ವಲ್ಪ ಹಸುಗಳೊಂದು ಜೀರ್ಣ ಶಕ್ತಿಗೂ, ಒಂದು ಹಸು ಆರೋಗ್ಯಕ್ಕೆ ಮೆಕ್ಕೆಜೋಳ, ಎಲ್ಲ ಟೋಟಲಿ ಇಷ್ಟಿಷ್ಟು ಆವರೇಜ್ ಅಂತ ಹೇಳ್ಬಿಟ್ಟು ಒಂದು 5 ಕೆಜಿ ಕೊಡ್ತಿರ್ತೀವಿ ಹಸುವಿಗೆ, ಒಂದು ಹಸುವಿಗೆ. ಆ ಒಂದು ಹಾಲು ಏನ್ ಕೊಡ್ತಾವ ಹಾಲಿನ ರೇಂಜ್ ನೋಡ್ಕೊಂಡು ಇದನ್ ಕೊಡ್ತೀವಿ. ಒಂದ್ ಇನ್ನೊಂದೇನಂದ್ರೆ ಒಂದು ಹಸು ಪಕ್ಕ ಒಂದು ಆರೋಗ್ಯ ಇರ್ಬೇಕಂದ್ರೆ ಇವೆಲ್ಲಾ ಫೀಡಿನ ಜೊತೆಗೆ ಕಂಪಲ್ಸರಿ ಸುಣ್ಣದ ನೀರು ಅಂತ ಬರುತ್ತೆ. ಆ ಸುಣ್ಣದ ತಿಳಿ ನೀರು ಪ್ರತಿ ಲೀಟರ್ ಪರ್ ಡೇಗೆ ಬೆಳಿಗ್ಗೆ 1 ಲೀಟರ್ ಸಂಜೆ 1 ಲೀಟರ್ ಕೊಡ್ತಾ ಬಂದ್ ಅಂದ್ರೆ ನಾವೊಂದೇನು ಪಶು ವೈದ್ಯರ ಅವಶ್ಯಕತೆನೇ ಇರೋದಿಲ್ಲ ಹಸುಗಳಿಗೆ ಅಂತ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅವಕ್ಕೆ. ಅದರಿಂದ ಹಾಲಿನ ಗುಣಮಟ್ಟ ಚೆನ್ನಾಗಿರಬೇಕು, ಹಾಲಿನ ಇಳುವರಿ ಚೆನ್ನಾಗಿ ಬರ್ಬೇಕಂದ್ರೆ ಕೆಲವು ರೈತರು ನಮ್ದು ನೀರಾವರಿ ಇಲ್ಲಪ್ಪ, ನಾವು ಹಸಿ ಹುಲ್ಲು ಬೆಳ್ಕೊಳ್ಲಿಕ್ಕೆ ಆಗೋದಿಲ್ಲ, ನಾವು ಒಣವುಲ್ಲೇ ಇದೆ ನಮ್ಮ ಹತ್ರ ಅಂದ್ರೆ ಅವ್ರನ್ನ ಸಾಕಾಣಿಕೆ ಮಾಡಬಹುದಾ? ಹೆಂಗೆ? ಹಸಿ ಹುಲ್ಲು ಬೇಕೇ ಬೇಕಾಗತ್ತಾ? ಮೇನು ಹಸಿ ಹುಲ್ಲು ಅವಕ್ಕೇನೊಂದು ಆಹಾರ ಈ ಒಣಮೇವು ಮೇದಿರ್ತವೆ, ಅವಕ್ಕೇನು ಒಂದು ರೊಟೇಷನ್ಗೆ ಒಂದ್ ಸಪೋಸ್ ನಮ್ಗೆ ಒಂದೇ ತರ ಊಟ ಮಾಡಿರ್ತೀವಿ ಆಸ್ ಎ ಸ್ಪೆಷಲ್ ಕೇಳ್ಬೇಕನ್ ಆ ತರ ಒಂದು ಅವಕ್ಕೇನು ಒಂದ್ ಮೇವು ಹಸಿ ಮೇವು ಅಂತ ಕೊಡ್ಬೇಕು. ಬಟ್ ಫ್ಯಾಟ್ಗು ಒಳ್ಳೆ ಫ್ಯಾಟ್ಗೂ ಆ ಜೀರ್ಣಶಕ್ತಿಗೂ ಒಣಮೇವು ಅವಶ್ಯಕತೆ. ಮೇನ್ ನಾವು ಒಣಮೇವೇ ಕೊಡ್ಬೇಕು ಅವಕ್ಕೆ ಜೀರ್ಣ ಆಗ್ಬೇಕಂದ್ರೆ. ಆಮೇಲೆ ಮೇನು ಅವು ಹಾಲು ಇಳುವರಿ ಆಗ್ಬೇಕಂದ್ರೆ ಬರೀ ಹಸಿ ಮೇವಿಂದಲೇ ಆಗಿರಲ್ಲ, ಅವು ಹಸುಗಳು ಮೇವು ಮೇಯ್ಬೇಕಂದ್ರೆ ಯಥೇಚ್ಛವಾಗಿ ನೀರ್ ಬೇಕೇ ಬೇಕು. ಒಣಮೇವು ತಿಂದ್ರೆ ಮಾತ್ರ ಅವಕ್ಕೆ ನೀರು ಕುಡಿಯಕ್ ಸಾಧ್ಯ, ಆದ್ರಿಂದ ಆಲ್ಮೋಸ್ಟ್ ಒಣಮೇವನೇ ಕೊಡೋದು ಜಾಸ್ತಿ. ಈಗ ಸಪೋಸ್ ಕೆಲವು ನೀರಾವರಿ ಇಲ್ಲದೆ ಇರೋ ಅಂತವರು ಇರ್ತಾರೆ, ಅವ್ರಿಗೆ ಒಣಮೇವನೇ ಸಾಕಾಗುತ್ತೆ, ಸ್ವಲ್ಪ ಫೀಡಿನ ಅವಶ್ಯಕತೆ ಹೆಚ್ಚುವರಿ ಇರುತ್ತೆ. ಅವ್ರಿಗೆ ಫೀಡ್ ಕೊಡೋದ್ರಿಂದ ಸ್ವಲ್ಪ ಇಳುವರಿ ಅದರಲ್ಲೇ ತಗೋಬಹುದು ಅವರು. ಈಗ ಈ ಹಸು ಸಾಕಾಣಿಕೆ ಮಾಡೋದ್ರಿಂದ ಗೊಬ್ಬರ ಬರುತ್ತೆ, ಗೊಬ್ಬರನೆಲ್ಲ ಮಾರಾಟ ಮಾಡ್ತಾರ ನಿಮ್ ಜಮೀನಿಗೆ ಉಪಯೋಗಿಸ್ತಾರಮ್ಮ? ಇಲ್ಲ ಸರ್, ಗೊಬ್ಬರ ಮಾರಾಟ ಮಾಡಲ್ಲ. ನೀರಾವರಿ ಇರೋದ್ರಿಂದ ನಾವು ಗೊಬ್ಬರ ಎಷ್ಟೇ ಗೊಬ್ಬರ ಇತ್ತು ಅಂದ್ರೂ ಹಾಕ್ತಿವಿ. ಸಪೋಸ್ ಈಗ ಜಮೀನ್ಗೆ ಹಾಕೋದ್ರಿಂದ ನಮ್ಗೆ ಏನು ಹಸುಗಳಿಗೆ ಏನು ಕೊಂಡ್ಕೊಳೋ ಅಂತ ಹುಲ್ಲಿನ ಅವಶ್ಯಕತೆ ಇರಲ್ಲ, ಅದೇ ಇದರಲ್ಲೇ. ಆಮೇಲೆ ವಿತ್ ಏನು ನಾವು ಈ ಗೊಬ್ಬರ ಹಾಕೋದ್ರಿಂದ ಗೌರ್ಮೆಂಟ್ ಗೊಬ್ಬರದ ಅವಶ್ಯಕತೆ ಬಾರಿ ಕಡಿಮೆ ಆಗ್ತಿದೆ. ಹೊಲನು ಏನೋ ಒಂದು ಫಲವತ್ತತೆ ಬರುತ್ತೆ ಜಮೀನು, ಆದ್ರಿಂದ ನಾವು ಎಷ್ಟೇ ಹಾಕಿದ್ ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರು ಸರ್ ನಾವು 70-80 ಸಾವಿರ ರೂಪಾಯಿ ಗೊಬ್ಬರ ಬರೀ ಹಸುವಿನ ಅದರಲ್ಲೇ ಆಗುತ್ತೆ. ನಮಗೆ ಹಾಲಿಂದಂತಲೇ ಬಿಟ್ಟುಕೊಂಡು ಈ ಹಸುವಿನಿಂದ ಹಾಲು ವಿತ್ತು ಗೊಬ್ಬರದಿಂದಲೂ ಒಂದು ಒಳ್ಳೆ ಲಾಭದಾಯಕ ಕಾಣಬಹುದು ಅನ್ನೋದಾಗಿದೆ ಬಿಡ್ರಿ. ಇಷ್ಟು ಹಸುಗಳಿಗೆ ನೀವು ಎಲ್ಲ ನಿಮ್ ಜಮೀನಲ್ಲೇ ಹುಲ್ಲೆಲ್ಲ ಬೆಳ್ಕೊಂತಾರೆ, ಸಾಲದ ಬಂದ್ರೆ ಏನಾದ್ರು ಹೊರಗಡೆಯಿಂದ ಕೊಂಡ್ಕೊಳ ಸಾಧ್ಯತೆನೂ ಇರುತ್ತಾ? ಸರ್, ಹೊರಗಡೆನೂ ತಗೊಂತೀವಿ, ಯಾಕಂದ್ರೆ ಈಗ ಮಳೆ ಹೋದ್ರಿಂದ ಮತ್ ಮಾಡೋರು ಇವರಲ್ಲೇ ಬೇಕು, ಹಂಗಾಗಿ. ಮತ್ತೆ ಇವುಗಳ ನಿರ್ವಹಣೆ ಮಾಡ್ಬೇಕಂದ್ರೆ ಖರ್ಚಿಂದ ಅವಶ್ಯಕತೆ ಇರೋದ್ರಿಂದ ಹೊರಗಡೆನೂ ತಗೊಂತೀವಿ, ಇಲ್ಲೂ ಬೆಳ್ಕೊಂತೀವಿ. ಒಟ್ಟಾರೆಯಾಗಿ ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ, ಆದಾಯ ನಿವ್ವಳ ಆದಾಯ ಎಷ್ಟು ಬರುತ್ತಮ್ಮ? ಸರ್, ನಮ್ಗೆ ತಿಂಗಳು ಈ ಒಂದು 5 ಹಸುವಿನಿಂದ ತಿಂಗಳ ಆದಾಯ ಬಂದು ಒಂದು 30-35 ಸಾವಿರ ರೂಪಾಯಿ ಆವರೇಜ್ ಇದೆ, ಅದು ಸಹಾಯಧನ ಸೇರಿ ಅಂದ್ಕೊಂಡ್ಬಿಡಿ. ನಮ್ಗೆ ಇಷ್ಟು ಹಸು ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಕನಿಷ್ಠ ಒಂದು ಇವುಗಳೊಂದು ಫೀಡ್ ಅವಶ್ಯಕತೆ ವಿತ್ ಲೇಬರ್ ಖರ್ಚು ಎಲ್ಲ ತೆಗೆದನ್ನು ನಮಗೆ ಪ್ರತಿ ತಿಂಗಳು ಕನಿಷ್ಠ ಅಂದ್ರೂ 20,000 ರೂಪಾಯಿ ರೊಟೇಷನ್ ಆಗುತ್ತೆ. ಖರ್ಚು ಎಲ್ಲ ತೆಗೆದ್ರು 20,000 ಉಳಿತಾಯ ಆಗುತ್ತೆ. ಹೌದು ಸರ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಗೆ ರೈತರು ಈ ಕೃಷಿ ಜೊತೆ ಯಾವ್ದೇ ಆಗಿರ್ಬೋದು ಉಪಕಸಬುಗಳನ್ನ ಅಳವಡಿಸ್ಕೊಳ್ಳೋದು ಹೆಚ್ಚು ಲಾಭದಾಯಕ ಅಂತೀರಾ? ಹೌದು ಸರ್, ಈ ಕೃಷಿ ಜೊತೆಗೆ ಒಂದು ಹೈನುಗಾರಿಕೆ ಮಾಡೋದ್ರಿಂದ ಒಂದು ಹೆಚ್ಚು ಲಾಭದಾಯಕ ಕಾಣಬಹುದು. ಇನ್ನೊಂದೇನಂದ್ರೆ ಒಂದು ಇದನ್ನ ಮನೆ ಹೆಣ್ಮಕ್ಳು ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸೋದ್ರಿಂದ ಹೊರಗಡೆ ಹೋಗುವಂತ ನೆಸೆಸಿಟಿ ಇರೋದಿಲ್ಲ. ಸ್ವಲ್ಪ ಮನೆಯಲ್ಲೇ ಇದ್ದೂ ಮನೆ ಕೆಲಸದ ಜೊತೆಗೆ ಈ ಒಂದು ಹೈನುಗಾರಿಕೆ ಮಾಡೋದ್ರಿಂದನೂ ಆದಾಯ ಕಾಣಬಹುದು ಹೆಚ್ಚುವರಿ ಅನ್ನೋದೊಂದು ಅನಿಸಿಕೆ. ಈಗ ಶೋಭಾ ಅವರೇ, ನಿಮ್ಮಷ್ಟು ಕಷ್ಟಪಟ್ಟು ಈಗಿನ ಹೆಣ್ಮಕ್ಳು ಮಾಡೋದಿಲ್ಲ, ತುಂಬಾ ಕಷ್ಟ, ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಥವಾ ಹೈನುಗಾರಿಕೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅಲ್ಲ ಅಂತಾರೆ. ಅಂತಂದ್ರೆ